ಕಳೆ ನಿಯಂತ್ರಣ ಸಾಧ್ಯ ಆಗುತ್ತೆ. ಜೊತೆಗೆ ಏನ್ ಮಾಡ್ಬೇಕು, ನೀವು ಹನಿ ನೀರಾವರಿ ಅಳವಡಿಸ್ಕೋಬೇಕು ಅಥವಾ ಸ್ಪ್ರಿಂಕ್ಲರ್. ಜಾಸ್ತಿ ನೀವು ಹಾಯ ನೀರು ಹಾಯಿಸ್ಕೊಂಡ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಬೀಜ ಪ್ರಸರಣ ಆಗಿ ಏನಾಗುತ್ತೆ, ವೇಸ್ಟ್ ಜಾಗದಲ್ಲಿ ಏನಾಗುತ್ತೆ, ಕಳೆ ಜಾಸ್ತಿ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ನೀವು ಪ್ರೀ ಎಮರ್ಜೆನ್ಸ್ ಪೋಸ್ಟ್ ಎಮರ್ಜೆನ್ಸ್ ಹರ್ಬಿಸೈಡ್ಸ್ ನ ಕಳೆ ನಾಶಕನ ನೀವು ಸಿಂಪಡಣೆ ಮಾಡಿದಾಗ ಖಂಡಿತವಾಗಿ ಹತೋಟಿ ಮಾಡಬಹುದು. ಆಫ್ಟರ್ ಏನಾಗುತ್ತೆ, ನಾವು ಒಂದು 3-4 ತಿಂಗಳಾದ್ಮೇಲೆ ಕಳೆ ನಾಶಕನ ನಾವು ಸಿಂಪಡಣೆ ಮಾಡೋಕ್ಕಾಗಲ್ಲ, ಯಾಕೆಂದ್ರೆ ರೈಸೋಮ್ಸ್ ಇರುತ್ತೆ, ಡ್ಯಾಮೇಜ್ ಆಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲಿ ಕಳೆ ಬಂದಾಗ ನಾವು ಕೈಯಲ್ಲೇ ಕಿತ್ತು ಹತೋಟಿ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಕಳೆನಾಶಕ ಬಳಕೆ ಮಾಡ್ಲಿಕ್ಕೆ ಸಾಧ್ಯ ಆಗಲ್ವಾ? ಮಾಡಬಹುದು. ಈಗ ಬಿತ್ತನೆಗೆ ಮೊದಲೇ ನಾವು ಅದಕ್ಕೆ ಫ್ರೀ ಎಮರ್ಜೆನ್ಸ್ ಹರ್ಬಿಸೈಡ್ಸ್ ಅಂತ ಹೇಳ್ತೀವಿ, ಅವಾಗ ಮಾಡಬಹುದು. ಅಥವಾ ಅಪ್ ಟು 3.5 ತಿಂಗಳ ತನಕ ನಾವು ಮಾಡಬಹುದು. 5 ತಿಂಗಳಾದ್ಮೇಲೆ ನಾವು ಮಾಡಕ್ ಬರಲ್ಲ, ಯಾಕಂದ್ರೆ ಡ್ಯಾಮೇಜ್ ಆಗ್ಬಿಡುತ್ತೆ. ಯೂಶಲಿ ಕಳೆ ಬರೋದೇ ಪ್ರಾರಂಭಿಕ ಹಂತ. ಅಂತಂದ್ರೆ ಕಳೆ ಬರೋಕ್ಕಿಂತ ಮೊದಲೇ ನಾವು ಫ್ರೀ ಎಮರ್ಜೆನ್ಸ್ ಹರ್ಬಿಸೈಡ್ ನ ಸ್ಪ್ರೇ ಮಾಡಿದಾಗ ನಾವು ಖಂಡಿತವಾಗಿ ಕಳೆ ನಿಯಂತ್ರಣ ಮಾಡಬಹುದು. ಸಾಮಾನ್ಯವಾಗಿ ಏಪ್ರಿಲ್ ಇಂದ ಜೂನ್ ತಿಂಗಳವರೆಗೂ ಕೂಡ ಬಿತ್ತನೆಯನ್ನ ಮಾಡಲಾಗುತ್ತೆ. ಜೂನ್ ನಂತರ ಸ್ವಲ್ಪ ಹೆಚ್ಚು ಮಳೆ ಆಗುತ್ತೆ. ಈ ನಿಟ್ಟಿನಲ್ಲಿ ನೀರು ಉರುಳು ಹೋಗುವ ಹಾಗೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ, ಮತ್ತೆ ಅದಕ್ಕೆ ಮಣ್ಣನ್ನು ಕೊಡ್ತಕ್ಕಂಥ ಅವಶ್ಯಕತೆ ಇರುತ್ತಾ ಹೇಗೆ ಅಂತ? ಖಂಡಿತವಾಗಿ, ಯಾಕೆ ಅಂತಂದ್ರೆ ಮಣ್ಣನ್ನು ಕೊಡಲೇಬೇಕಾಗುತ್ತೆ. ಒಂದು ಇದಕ್ಕೆ ರೈತರು ಒಂದು ಬಸ್ಸುಗಾಲುವೆ ಮಾಡ್ಕೋಬೇಕು. ಯಾಕೆ ಬಸ್ಸುಗಾಲುವೆ ಮಾಡ್ಕೋಬೇಕು, ಮಳೆ ಬಂದಾಗ ಈಗ ಜೂನ್ ಜುಲೈ ಆಗಸ್ಟಲ್ಲಿ ಮಳೆ ಪ್ರಮಾಣ ಜಾಸ್ತಿ ಆಗುತ್ತೆ. ಬಸ್ಸುಗಾಲುವೆ ಮಾಡೋದ್ರಿಂದ ಏನಾಗುತ್ತೆ, ನೀರು ಆ ಕಡೆ ಹೋಗುತ್ತೆ, ಒಂದ್ ಕಡೆ ನಿಲ್ಲಲ್ಲ. ಒಂದು ರೋಗ ಮತ್ತೆ ಕೀಟ ಜಾಸ್ತಿ ಆಗುತ್ತೆ, ನೀರು ನಿಂತ್ಬಿಟ್ಟು, ಮತ್ತೆ ಕೊಳೆ ರೋಗ, ಗೆಡ್ಡೆ ಕೊಳೆ ರೋಗ ಜಾಸ್ತಿ ಆಗುತ್ತೆ. ಒಂದು ಬಸ್ಸುಗಾಲುವೆ ಮಾಡ್ಕೋಬೇಕು. ಮತ್ತೆ ಈ ಮಣ್ಣನ್ನ ಸಡಿಸ್ಬೇಕು. ಎಷ್ಟು ಮಣ್ಣನ್ನ ಸಡಿಸ್ತೀರಾ, ಪೋಷಕಾಂಶಗಳು ಮತ್ತೆ ಗೆಡ್ಡೆಗಳು ಏನ್ ಮಾಡ್ತವೆ, ಬೇರ್ಗಳು ಇರ್ತಾವಲ್ಲ, ಅವೆಲ್ಲ ಹೀರ್ಕೊಳ್ತವೆ. ಸೊ ಆ ನಿಟ್ಟಿನಲ್ಲಿ ಮಣ್ಣನ್ನ ಅಟ್ಲೀಸ್ಟ್ ನೀವು 4 ತಿಂಗಳಾದ್ಮೇಲೆ ಮಣ್ಣು ಏರ್ಸ್ಬೇಕಾಗುತ್ತೆ. ಆ ಕಡೆ ಈ ಕಡೆ ಮಣ್ಣನ್ನ ಏರ್ಸಿದಾಗ ಏನಾಗುತ್ತೆ, ಅದಕ್ಕೆ ತಂಪಾಗಿ ಸಿಗುತ್ತೆ, ಗೆಡ್ಡೆಗಳು ದಪ್ಪ ಬೆಳೆಯಕ್ಕೆ ಸಹಕಾರಿಯಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ರೈತ ಬಾಂಧವರು 4-5 ತಿಂಗಳಾದ್ಮೇಲೆ ಮಣ್ಣನ್ನ ಏರ್ಸೋದ್ರಿಂದ ಕೂಡ ಆಮೇಲೆ ಸಡಿಲ ಆಗುತ್ತೆ ಮಣ್ಣು, ಜೊತೆಗೆ ತಂಪಾಗಿರುತ್ತೆ. ಸೊ ಗೆಡ್ಡೆಗಳು ಬೆಳೆಯಕ್ಕೆ ಅವಕಾಶ ನೀಡುತ್ತವೆ. ಅರಿಶಿನಕ್ಕೆ ಸಾಮಾನ್ಯವಾಗಿ ಯಾವ್ಯಾವ ರೋಗ ಮತ್ತು ಕೀಟಗಳು ಬರುತ್ತೆ, ಅದನ್ನ ನಿರ್ವಹಣೆ ಮಾಡುವಂಥದ್ದು ಹೇಗೆ? ಯೂಶಲಿ ಗೆಡ್ಡೆ ಜಾತಿಗೆ ರೋಗ ಬಂದು ಮಾತಾಡಿದಾಗ ಕಾಂಡ ಕೊಳೆಯ ರೋಗ ಮತ್ತೆ ಎಲೆ ಚುಕ್ಕೋ ರೋಗ ಜಾಸ್ತಿ. ಸೊ ನಾವು ಏನ್ ಮಾಡ್ಬೇಕು, ಮೊದಲೇ ಹೇಳದಂಗೆ ಬೀಜೋಪಚಾರ ಮಾಡ್ಬೇಕು. ಗೆಡ್ಡೆ ಕೊಳೆಯ ರೋಗಕ್ಕೆ ಬೀಜೋಪಚಾರ ಮಾಡಿದ್ರೆ 50% ಅಲ್ಲೇ ಹತೋಟಿ ಆಗುತ್ತೆ. ಸೊ ಇನ್ನು 50% ಬಂದಾಗ ಒಂದ್ ವೇಳೆ ರೈತರ ತೋಟದಲ್ಲಿ ನೀನ್ ಹೇಳ್ಬೇಕು, ಮ್ಯಾಂಕೋಜಮ್ ಅಂತಿದೆ ಅಥವಾ ಡೈತನ್ M45 ಅಂತ ಹೇಳ್ತೀವಿ, 2 ಗ್ರಾಮ್ 1 ಲೀಟರ್ ಹಾಕೊಂಡು ಸ್ಪ್ರೇ ಮಾಡ್ಬೇಕು ಗೆಡ್ಡೆ ಕೊಳೆಯ ರೋಗ. ಅಥವಾ ಬ್ಲೈಟ್ಯಾಕ್ಸ್ ಅಂತ ಹೇಳ್ತೀವಿ, ಕಾಪರ್ ಆಕ್ಸಿ ಕ್ಲೋರೈಡ್ ಅಂತ ಹೇಳ್ತೀವಿ, ಅದನ್ನ ಪ್ರತಿ ಲೀಟರ್ ನೀರಿಗೆ 3 ಗ್ರಾಮ್ಗೆ ಸುತ್ತ ಉಯ್ಯೋದ್ರಿಂದ ನಾವು ಗೆಡ್ಡೆ ಕೊಳೆ ರೋಗನ ಹತೋಟಿ ಮಾಡಬಹುದು. ಮತ್ತೆ ಎಲೆ ಚುಕ್ಕೆ ರೋಗ, ಸೊ ಎಲೆ ಚುಕ್ಕೆ ರೋಗ ಕೂಡ ಡೈತಿನ M45 ಅಂತಿದೆ, ಅದನ್ನು ಕೂಡ 2-2.5 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಿದ್ರೆ ಹತೋಟಿ ಆಗುತ್ತೆ. ಇವತ್ತಿಗೂ ಕೂಡ ದೊಡ್ಡ ದೊಡ್ಡ ಗಡ್ಡೆಗಳನ್ನ ನಾವು ನಾಟಿ ಮಾಡಲಿಕ್ಕೆ ಬಳಸ್ತಾ ಇದ್ದೀವಿ. ಬಹಳ ಹಿಂದಿನಿಂದಲೂ ಕೂಡ ಇದೊಂದು ಆಚರಣೆ ಇದೆ. ಹಾಗಾಗಿ ಹೆಚ್ಚು ಬಿತ್ತನೆ ಬೀಜ ಬೇಕಾಗುತ್ತೆ. ಬಿತ್ತನೆ ಬೀಜಕ್ಕೆ ನಮ್ಮ ರೈತರು ಹೆಚ್ಚು ಹಣವನ್ನು ಹೂಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಗಿಡಗಳನ್ನು ಕಾಂಡದಿಂದ ಪಡಿತಕ್ಕಂತಹ ಸಾಧ್ಯತೆಗಳು ಇದಾವ ಹೇಗೆ ಅಂತ? ಖಂಡಿತ. ಈಗ ನಾವು ಮೊದಲೇ ಹೇಳದಂಗೆ ಬೇರೆ ಬೇರೆ ತೋಟಗಾರಿಕೆ ಬೆಳೆಯಲ್ಲಿ ಅಂಗಾಂಶ ಕೃಷಿ ಅಂತ ಬಂದಿದೆ. ಈಗ ಬಾಳೆ ಆಗಿರ್ಬೋದು, ಆಲೂಗಡ್ಡೆ ಆಗಿರ್ಬೋದು. ಸೊ ಇತ್ತೀಚಿನ ದಿನಗಳಲ್ಲಿ ಇದೊಂಥರ ಹೊಸ ವಿನ್ಯಾಸ ಅಥವಾ ಹೊಸ ತಾಂತ್ರಿಕತೆ. ಅದೇ ನಿಟ್ಟಿನಲ್ಲಿ ಈಗ ಶುಂಠಿ ಆಗಿದ್ದು ಅರಿಶಿನ ಆಗಿರ್ಬೋದು, ನಾವು ಕಾಂಡದಲ್ಲೇ ನಾವೇ ಉತ್ಪಾದನೆ ಮಾಡ್ಕೊಂಡು, ಯಾಕೆಂದ್ರೆ 1 ಹೆಕ್ಟರ್ ಪ್ರದೇಶಕ್ಕೆ ಅಥವಾ 1 ಎಕರೆ ಹೇಳ್ಬೇಕು ಅಂದ್ರೆ 750 ಕೆಜಿಯಷ್ಟು ಗೆಡ್ಡೆಗಳು ಬೇಕು. ಸೊ ರೈತರು ಅದಕ್ಕೆ ಜಾಸ್ತಿ ಇನ್ವೆಸ್ಟ್ ಮಾಡ್ತಾರೆ, ಬಂಡವಾಳನ ಬರೀ ಖರೀದಿ ಮಾಡೋದಕ್ಕೆ 50% ಹೂಡಿಕೆ ಮಾಡ್ತಾ ಇದ್ದಾರೆ. ಸೊ ಅದನ್ನ ತಡೆಗಟ್ಟ ನಿಟ್ಟಿನಲ್ಲಿ ಕೇಂದ್ರೀಯ ಸಾಂಬಾರು ಮಂಡಳಿ ಅಥವಾ ಕೇಂದ್ರೀಯ ಸಾಂಬಾರು ಸಂಶೋಧನಾ ಸಂಸ್ಥೆ ಕ್ಯಾಲಿಕಟ್ ಅವರು ಒಂದು ತಂತ್ರಜ್ಞಾನ ಬಿಡುಗಡೆ ಮಾಡಿದ್ದಾರೆ. ಶುಂಠಿಲಾಗಿದ್ವು, ಅರಿಶಿನ ಆಗಿರ್ಬೋದು, ಅದೇನಿಲ್ಲ ಅಂದ್ರೆ 1-5 ಗ್ರಾಮ್ ಅಷ್ಟು ತೂಕುದ್ದು 1 ಕಣ್ಣು 2 ಕಣ್ಣು ಇರೋದನ್ನ ನಾವು ಪ್ರೋಟ್ರೇಟ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ. ಪ್ರೋಟ್ರೇಟ್ ಒಳಗಡೆ ಏನು ಡಿಕಂಪೋಸರ್ ಕಾಯಿರ್ಪುತ್ತ ಹಾಕಿ, ಅಂತಂದ್ರೆ ಈಗ ಈ ಸಣ್ಣ ಸಣ್ಣ ಗಿಡಗಳನ್ನ ಬೆಳೆಸಿ ಕೊಡ್ತಾರಲ್ಲ, ಮೆಣಸಿನ ಗಿಡ, ಬದನೆ ಗಿಡ, ಆ ತರದ ತಂತ್ರಜ್ಞಾನ. ಈಗ ತರಕಾರಿಗಳನ್ನ ಸಸಿಗಳನ್ನ ಯಾವ ತರ ಉತ್ಪಾದನೆ ಮಾಡ್ತೀವಿ, ಯಾವ್ದು ಬೀಜದಿಂದ ಮಾಡ್ತೀವಿ, ಇಲ್ಲಿ ಗೆಡ್ಡೆಗಳಿಂದ 1-5 ಗ್ರಾಮ್ ಅಷ್ಟು ಸಣ್ಣ ಗೆಡ್ಡೆಗಳನ್ನ 1-2 ಕಣ್ಣು ಇರಬೇಕು. 1-2 ಕಣ್ಣು ಇದ್ರೆ ಪ್ರೋಟ್ರೇಯಲ್ಲಿ ಏನು ನಾವು ಮೀಡಿಯಾ ಹಾಕಿರ್ತೀವಿ ಅದಕ್ಕೆ ನಾವು ಅದನ್ನ ನಾಟಿ ಮಾಡಿದಾಗ 30 ದಿವಸಗಳಾದ್ಮೇಲೆ ನಿಮಗೆ ಸಸಿಗಳು ಉತ್ಪಾದನೆ ಆಗ್ಬಿಡ್ತವೆ. ಬರೀ 30 ದಿವಸಗಳ ನಂತರ ಆ ಸಸಿಗಳನ್ನ ತಂದು ನಾ ಶಿಫಾರಸ್ ಮಾಡಿದ ಅಂತರದಲ್ಲಿ ಸಾಲಿಂದ ಸಾಲಿಗೆ 40 ಸೆಂಟಿಮೀಟರ್, ಗಿಡದಿಂದ ಗಿಡಕ್ಕೆ 30 ಸೆಂಟಿಮೀಟರ್, ಇದರಲ್ಲಿ ಶೇಕಡ ನೀವು 50-60% ಬೀಜನ ಉಳಿಸಬಹುದು, ರೈತರ ಆದಾಯನ ಜಾಸ್ತಿ ಮಾಡಬಹುದು, ಮತ್ತೆ ಬಂಡವಾಳನ ಪ್ರಾರಂಭಿಕ ಹಂತದಲ್ಲೇ ಬಂಡವಾಳನ ನಾವು ಕಡಿಮೆ ಮಾಡಬಹುದು. ಸೊ ಈ ತಾಂತ್ರಿಕತೆ ನಿಮ್ಗೆ ಬೇಕು ಅಂದ್ರೆ ನಮ್ಮ ಮೈಸೂರು ತೋಟಗಾರಿಕಾ ಮಹಾವಿದ್ಯಾಲಯ ಅಲ್ಲೂ ಇದೆ. ನೀವು ತೋಟಗಾರಿಕಾ ಸಂಶೋಧನೆ ಅರಸೀಕೆರೆಗೆ ಬಂದಾಗ ಖಂಡಿತವಾಗಿ ನಾವು ಪ್ರಾತ್ಯಕ್ಷತೆ ಮೂಲಕ ನಾವು ಅದನ್ನ ತೋರಿಸ್ಕೊಡ್ತೀವಿ. ಯಾರು ರೈತರು ಇಚ್ಛೆಪಟ್ಟಲ್ಲಿ